ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳಿಂದ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಕೃಷಿ ಮೇಳ ಕಾರ್ಯಕ್ರಮದ 2ನೇ ದಿನದ ಕಾರ್ಯಕ್ರಮಗಳ ಕುರಿತು ಬಾನುಲಿ ವರದಿಯನ್ನು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ಸಹಕಾರ ಬಿ ನರಸಿಂಹಲು ಮತ್ತು ಅಮರೇಶ್ ಹಾಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿದ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 2024ನೇ ಸಾಲಿನ ಕೃಷಿ ಮೇಳ ಅದ್ಧೂರಿಯಾಗಿ ನಡೆದಿದೆ. ಹವಾಮಾನ ಬದಲಾವಣೆಗಾಗಿ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯಡಿ ನಡೆಯುತ್ತಿರುವ ಈ ಕೃಷಿ ಮೇಳ ನಿನ್ನೆ ದಿನಾಂಕ 8/12/2024 ರವಿವಾರ ಬೆಳಗ್ಗೆ 11:30 ಉದ್ಘಾಟನಾ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಈ ಕೃಷಿ ಮೇಳ 2024ಕ್ಕೆ ಆಗಮಿಸಿದ ಉದ್ಘಾಟಕರು, ಮುಖ್ಯ ಅತಿಥಿಗಳು, ವಿಶೇಷ ಆಹ್ವಾನಿತರು, ಜನಪ್ರತಿನಿಧಿಗಳು, ವಿಶ್ವವಿದ್ಯಾಲಯದ ಮುಖ್ಯಸ್ಥರು, ರೈತರು ವಿವಿಧ ಆಕರ್ಷಕ ಕಲಾತಂಡದವರೊಂದಿಗೆ ಮೆರವಣಿಗೆಯ ಮೂಲಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ಥಾಪಿತವಾಗಿರುವ ವಿವಿಧ ಮಳಿಗೆಗಳನ್ನು ವೀಕ್ಷಿಸಿ ವೇದಿಕೆಗೆ ಆಗಮಿಸಿದರು. ಪ್ರಾರಂಭದಲ್ಲಿ ಕಾರ್ಯಕ್ರಮವನ್ನು ನಾಡಗೀತೆ ಮತ್ತು ರೈತಗೀತೆಯ ಮೂಲಕ ಆರಂಭಿಸಲಾಯಿತು. ಕೃಷಿ ವಿಶ್ವವಿದ್ಯಾಲಯದ ಈ ಕೃಷಿ ಮೇಳ 2024ರ ಮುಖ್ಯ ವೇದಿಕೆಯ ಕಾರ್ಯಕ್ರಮಗಳನ್ನು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಸ್ವಾಗತವನ್ನು ಕೋರಿದರು. ನಂತರ 2023-24ನೇ ಸಾಲಿನ ವಿಶೇಷ ಕಾರ್ಯಕ್ರಮಗಳ ಕುರಿತು, ವಿಶ್ವವಿದ್ಯಾಲಯ ಸಾಧಿಸಿರುವಂತಹ ಸಾಧನೆಗಳ ಕುರಿತು ಕೃಷಿ ಮೇಳ 2024ರ ಅಧ್ಯಕ್ಷರು ಹಾಗೂ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಶಿವಶಂಕರ್ ಇವರು ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಿದರು. ನಂತರ ಈ ಕೃಷಿ ಮೇಳದ ಉದ್ಘಾಟನೆಯನ್ನು ಡಾಕ್ಟರ್ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್, ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಹಾಗೂ ಇನ್ನಿತರ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ 2022-23ನೇ ವರ್ಷದ ನೂತನ ಕೃಷಿ ತಾಂತ್ರಿಕತೆಗಳ ಅನಾವರಣವನ್ನು ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ಸಹ ಕುಲಾಧಿಪತಿಗಳಾದಂತಹ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಗುಂಡಿ ಒತ್ತುವುದರ ಮೂಲಕ ಅನಾವರಣ ಮಾಡಿದರು. ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ಸಹ ಕುಲಾಧಿಪತಿಗಳಾದಂತಹ ಎನ್ ಚಲುವರಾಯಸ್ವಾಮಿಯವರು ಈ ಕೃಷಿ ಮೇಳ 2024 ವೈಶಿಷ್ಟ್ಯತೆ ಕುರಿತು ತಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಈ ಭಾಗದಲ್ಲಿ ರೈತರು ಬಹುತೇಕ ಸಂಪೂರ್ಣವಾಗಿ ಕೃಷಿಯನ್ನು ಅವಲಂಬಿಸತಕ್ಕಂತ ರೈತರು. ನಾವು ಎಷ್ಟು ಅವರಿಗೆ ಆಧುನಿಕ ಕೃಷಿಯನ್ನ, ಸೆಕೆಂಡರಿ ಕೃಷಿಯನ್ನ, ತಂತ್ರಜ್ಞಾನವನ್ನ ನಾವು ಅವರಿಗೆ ಪರಿಚಯಿಸ್ತೀವೋ ಅಷ್ಟು ಸಹ ಅವರ ಸಂಪೂರ್ಣ ಕೃಷಿಯ ಜೀವನ ಬದಲಾವಣೆ ಆಗುತ್ತೆ. ಕೃಷಿ ಮೇಳ ಮಾಡತಕ್ಕಂಥದ್ದು ಒಂದು ಸಂಭ್ರಮಕ್ಕಲ್ಲ, ಕೃಷಿ ಮೇಳ ಮಾಡತಕ್ಕಂಥದ್ದು ನಾವು ಸಂಪೂರ್ಣವಾಗಿ ಕೃಷಿ ಬಗ್ಗೆ ಇವತ್ತಿನ ಏನೆಲ್ಲ ನಾವು ಹೊಸ ತಳಿಗಳಿರ್ಬೋದು, ಆ ತಳಿಗಳಲ್ಲಿ ಯಾವ ರೀತಿ ನಾವು ಬೆಳೆಯನ್ನ ನಾಟಿ ಮಾಡೋದ್ರಿಂದ ಹಾರ್ವೆಸ್ಟ್ ಮಾಡೋದ್ರವರೆಗೂ ಎಲ್ಲ ಪದ್ಧತಿಯನ್ನ ತಿಳ್ಕೊಳ್ತಕ್ಕಂಥದ್ದು ಇರ್ಬೋದು. ಇವತ್ತು ತಾಂತ್ರಿಕ ವ್ಯವಸ್ಥೆಯಲ್ಲಿ ಯಂತ್ರೋಪಕರಣದ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನಮ್ಗೇನೆಲ್ಲ ಅನುಕೂಲ ಆಗುತ್ತೆ ಕೃಷಿನಲ್ಲಿ. ಸೊ ನಾವು ಖರ್ಚನ್ನ ಕಡಿಮೆ ಮಾಡಿ ಇಳುವರಿಯನ್ನ ಜಾಸ್ತಿ ಮಾಡಿ ಕೆಲವೊಮ್ಮೆ ನವೋದ್ಯಮಿಗಳನ್ನ ಹೆಚ್ಚು ನಾವು ಪರಿಚಯಿಸೋದ್ರಿಂದ, ಹೆಚ್ಚು ಪ್ರೋತ್ಸಾಹ ಕೊಡೋದ್ರಿಂದ ಇವತ್ತು ಸಂಪೂರ್ಣವಾಗಿ ನಾವು ಹೆಚ್ಚು ನಾವು ಯಾವುದನ್ನ ಬೆಳಿತೀವೋ ಬಲವರ್ಧನೆಯನ್ನ ಮಾಡದಲೆ, ನಾವು ಅದು ಸಂಸ್ಕರಣವನ್ನ ಮಾಡದಲೆ ನಾವು ಮಾರ್ಕೆಟ್ಗೆ ಬಿಡೋದ್ರಿಂದ ನಾವು ಹೆಚ್ಚು ಅದರಿಂದ ಆದಾಯವನ್ನ ಪಡೀಲಿಕ್ಕೆ ಸಾಧ್ಯ ಆಗಲ್ಲ. ಸಂಸ್ಕರಣೆಯನ್ನ ಮಾಡಿ ನಾವು ಮಾರ್ಕೆಟ್ಗೆ ಬಿಟ್ಟರೆ ಬಹುಶಃ ಅದರ ಲಾಭ 2 ಪಟ್ಟು ಜಾಸ್ತಿ ಆಗುತ್ತೆ. ಈಗ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಉದ್ಘಾಟನೆ ಮಾಡಿದ್ವಿ. ಅಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ನಾವು ರೈತರು ಒಂದೇ ಕಡೆ ಬಂದು ಅವರ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಇಲ್ಲಿ ನಮ್ಮ ಜೊತೆನಲ್ಲಿ ಶೇರ್ ಮಾಡಿದ್ರೆ ಇಡೀ ರಾಜ್ಯದ ಎಲ್ಲಿ ಬೇಕಾದ್ರೂ ಅವರು ಇದನ್ನ ಮೂಲಕ ತಕೊಂಡು ಅವರ ಅಕೌಂಟ್ಗೆ ದುಡ್ಡನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಡಿಜಿಟಲ್ ಮೂಲಕ ಮಾಡ್ತಾ ಇದ್ದೀವಿ ಅಂತ. ಈ ತರದ ಇತ್ತೀಚಿನ ದಿನಗಳಲ್ಲಿ ನಾವು ಚೈನಾ ಮತ್ತು ಅಮೆರಿಕ ಬೇರೆ ದೇಶಗಳಲ್ಲಿ ಯಂತ್ರೋಪಕರಣವನ್ನು ಉಪಯೋಗಿಸೋದನ್ನ ನಾವು ನೋಡ್ತಿದ್ದೋ ಟಿವಿನಲ್ಲಿ ಮಾಧ್ಯಮದಲ್ಲಿ. ಇವತ್ತು ನಾವೇ ಅದನ್ನ ನಮ್ಮ ಹೊಲದಲ್ಲೇ ನಮ್ಮ ಬೇಸಾಯದಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಬಂದಿದೆ. ನಮ್ಮ ಸರ್ಕಾರ ಬಂದ ಮೇಲೆ 2023 ಹೊಸ ಕಾಂಗ್ರೆಸ್ಸಿನ ಸರ್ಕಾರ ರಚನೆಯಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲ ರಚನೆ ಆದ ಮೇಲೆ ಫಸ್ಟ್ ಟೈಮ್ ನಾವು ಒಂದು ಹಾರ್ವೆಸ್ಟ್ ಹೈಟೆಕ್ ಹಬ್ಬನ ನಾವು ಯಂತ್ರೋಪಕರಣವನ್ನ ಕೊಡ್ತಕ್ಕಂಥದ್ದನ್ನ ನಾವು ಪ್ರಾರಂಭ ಮಾಡಿದ. ಕಳೆದ ಬಾರಿ 50 ಕೋಟಿ ವೆಚ್ಚದಲ್ಲಿ ನಾವು ಒಂದು ಮಿಷನ್ಗೆ ಒಂದು ಕಬ್ಬನ್ನ ಕಟಾವು ಮಾಡ್ತಕ್ಕಂಥ ಯಂತ್ರೋಪಕರಣಕ್ಕೆ 101 ಕೋಟಿ ಆಗುತ್ತೆ. ಅದಕ್ಕೆ SC/ST 50 ಲಕ್ಷ ಸಬ್ಸಿಡಿ, ಜನರಲ್ಗೆ 40 ಲಕ್ಷ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಯಾರೇ ತಗೊಳ್ಳಿ 50 ಲಕ್ಷ 40 ಲಕ್ಷ ಸಬ್ಸಿಡಿ ಅಂದರೆ ಬಹುಶಃ ಇಡೀ ಒಂದು ವ್ಯವಸ್ಥೆನಲ್ಲಿ ಅತ್ಯಂತ ಹೆಚ್ಚು ಸರ್ಕಾರ ಕೃಷಿಕರಿಗೆ ಸಹಾಯ ಮಾಡಿದಂಥ ಒಂದು ಈ ಯೋಜನೆ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅದರ ಮೂಲಕ ನಾವು ಸೊ ನಾಟಿ ಮಾಡೋದ್ರಿಂದ ಹಾರ್ವೆಸ್ಟ್ ಮಾಡೋದ್ರವರೆಗೂ ಸಹ ನಾವು ಯಂತ್ರೋಪಕರಣವನ್ನು ಯೂಸ್ ಮಾಡಿದ್ರೆ ಪ್ರತಿ ಕಬ್ನಲ್ಲಿ ಪ್ರತಿ ಎಕರೆಗೆ ಏನು ನೀವು ನಾರ್ಮಲ್ ಆಗಿ ಬೆಳಿತಿರೋ 10 ಟನ್ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಅಂದರೆ ವೇಸ್ಟೇಜ್ ಆಗದಂಗೆ ಕ್ರಮಬದ್ಧವಾಗಿ ನಾಟಿ ಆಗುತ್ತೆ, ಅದನ್ನ ಕಳೆನ ಕೀಳುತ್ತೆ ಮತ್ತು ಅದನ್ನು ಕಟವಾಗಿ ಮತ್ತು ಅದನ್ನು ಸಂಪೂರ್ಣವಾಗಿ ಒಂದು ನಿಮ್ಮ ಒಂದು ಕ್ರಷಿಂಗ್ ವ್ಯವಸ್ಥೆವರೆಗೂ ಹೋಗುತ್ತೆ. ಈ ರೀತಿ ನಾವು ಯಂತ್ರೋಪಕರಣಕ್ಕೆ ಕಳೆದ ಬಾರಿ 1,000 ಕೋಟಿಯನ್ನ ಇವತ್ತು ಈಗಿನ ಸರ್ಕಾರ, ನಾನು ಕೃಷಿ ಸಚಿವನಾದ ಮೇಲೆ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರ ಇವತ್ತು ಕಳೆದ ಬಾರಿ ವಿತರಣೆಯನ್ನು ಮಾಡಿದ್ದೀವಿ. ಸೊ ಎಲ್ಲ ಕಡೆ ನಾವೇ ಮಾಡಲಿಕ್ಕಾಗಲ್ಲ ಅಂತೇಳಿ ಸೊ ಅನೇಕ ಶಾಸಕರುಗಳು ಅವರವರ ಕ್ಷೇತ್ರದಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಮಟ್ಟದಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಇವತ್ತು ಕೃಷಿ ಮೇಳಗಳನ್ನ ನಾವು ಎಲ್ಲ ಯೂನಿವರ್ಸಿಟಿ, ಅದು ಬೆಂಗಳೂರು ಇರ್ಬೋದು, ರಾಯಚೂರು ಇರ್ಬೋದು, ಧಾರವಾಡ ಇರ್ಬೋದು ಅಥವಾ ಶಿವಮೊಗ್ಗ ಇರ್ಬೋದು, ನಾವು ಯಾಕೆ ಬಹಳ ಕಟ್ಟುನಿಟ್ಟಾಗಿ ಕಳೆದ 16 ವರ್ಷದಿಂದ ಮಾಡ್ಕೊಂಬರ್ತಕ್ಕಂಥದ್ದು, ಪ್ರತಿ ವರ್ಷ ಹೊಸ ಹೊಸ ಒಂದು ತಳಿಗಳನ್ನ ಇವತ್ತು ಈ ಕಡೆ ನಾವು ಹೆಚ್ಚು ಕಾಟನ್ ಅಂದ್ರೆ ಹತ್ತಿಯನ್ನ ಬೆಳಿತಕ್ಕಂಥದ್ದು, ಅದು ಬಿಟ್ಟರೆ ನಾವು ತೂರನ್ನು ಬೆಳಿತಕ್ಕಂಥದ್ದು, ಅದನ್ನು ಬಿಟ್ಟರೆ ಮೆಕ್ಕೆಜೋಳವನ್ನ ಬೆಳಿತೀವಿ. ಈ ಥರದ್ದೆಲ್ಲ ನಾವು ಬಹುಶಃ ಪ್ರಗತಿಪರ ರೈತರ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಇವತ್ತು ರಾಯಚೂರು ಭಾಗದಲ್ಲಿ ನೀರಾವರಿ ಇಲಾಖೆ ಇದ್ರೂ ಥೈಲ್ಯಾಂಡು ಸಾಕಷ್ಟು ನೀರಿನ ಅಭಾವವನ್ನು ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದನ್ನು ನಾವು ನಮ್ಮೆಲ್ಲ ಶಾಸಕರು ಮಂತ್ರಿಗಳು ಅನೇಕ ಬಾರಿ ನಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಕಳೆದ ನಾವು ಹಿಂದೆ ಸಿದ್ದರಾಮಯ್ಯನವರು 13-18 ಇದ್ದಾಗ ಕೃಷಿ ಹೊಂಡವನ್ನು ಮಾಡಿದ್ದು, ಅವಾಗ ಬಹುಶಃ 106 ತಾಲೂಕಿಗೆ ಮಾತ್ರ ನಾವು ಕೃಷಿ ಹೊಂಡವನ್ನು ಜಾರಿ ಮಾಡಿದ್ದು. ಈಗ ಈ ಬಾರಿ ನಾವು 224 ನೀರಾವರಿ ಜಾಗದಲ್ಲೂ ಸಹ ಕೃಷಿ ಹೊಂಡವನ್ನು ಮಾಡ್ತಕ್ಕಂಥದ್ದನ್ನು ತೀರ್ಮಾನ ತಗೊಂಡು ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಕ್ಷೇತ್ರದ 224 ಕ್ಷೇತ್ರದಲ್ಲೂ, ಈವನ್ ನೀರಾವರಿ ಏರಿಯಾದಲ್ಲೂ ಸಹ ಥೈಲ್ಯಾಂಡ್ ಭಾಗದಲ್ಲಿ ಕೃಷಿ ಹೊಂಡವನ್ನು ಮಾಡೋದ್ರಿಂದ ಕೊನೆಗಾಲದಲ್ಲಿ ಏನಾದರೂ ನೀರಿನ ತೊಂದರೆ ಆದ್ರೂ ಅದನ್ನು ಉಪಯೋಗಿಸಿ ರೈತರು ಭತ್ತವನ್ನು ಅಥವಾ ರಾಗಿನ ಅಥವಾ ಜೋಳವನ್ನು ಬೆಳೀಲಿಕ್ಕೆ ಅವರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಕೃಷಿ ಹೊಂಡವನ್ನು ನಾವು ಪ್ರತಿ ವರ್ಷ ಹೆಚ್ಚು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಂಡಿದ್ದೀವಿ. ಸೊ ಅದೇ ರೀತಿ ನಾವು ಇವತ್ತು ಈ ಯೂನಿವರ್ಸಿಟಿ ಮೂಲಕ ಸಂಶೋಧನೆಯ ಮೂಲಕ ಈ ಭಾಗದ ಕಲ್ಯಾಣ ಕರ್ನಾಟಕ ಏನಿದೆ, ಇಲ್ಲಿಯ ಕೃಷಿಯ ಬದುಕನ್ನು ನಾವು ಹೆಚ್ಚು ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಆಧುನಿಕವಾದಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ತಕ್ಕಂಥ ಎಲ್ಲ ಯೋಜನೆಗಳನ್ನ ನಾವು ಮಾಡ್ತಾ ಹೋಗಿದ್ದೀವಿ. ಎಕ್ಸಲೆನ್ಸಿ ಇವತ್ತು ಏನು ಸೆಂಟ್ರಲ್ ಎಕ್ಸಲೆನ್ಸಿ ಮಾಡೋದ್ರ ಮೂಲಕ ನಿಮಗೆಲ್ಲ ಏನು ಆಧುನಿಕವಾದಂಥ ವ್ಯವಸ್ಥೆ ನಿಮಗೆ ಪರಿಚಯಿಸ್ತದೆ, ಅದರ ಜೊತೆಗೆ ನಾವು ಸಂಶೋಧನೆ ಪ್ರತಿನಿತ್ಯ ಆಗಬೇಕು, ರೈತರಿಗೆ ಪ್ರತಿನಿತ್ಯ ನಿಮ್ಮ ಮಾಹಿತಿಯನ್ನು ಕೊಡಬೇಕು, ರೈತರು ಏನೇ ಸಮಸ್ಯೆ ಹೇಳಿದ್ರು ಅದನ್ನು ಸಾಲ್ವ್ ಮಾಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಕೃಷಿ ಇಲಾಖೆ ಇರ್ಬೋದು, ಸಂಶೋಧನೆ ಕೇಂದ್ರಗಳಿರ್ಬೋದು, ನಮ್ಮ ಸಂಶೋಧಕರಿರ್ಬೋದು, ಎಲ್ಲರೂ ಸಹ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆಯಿಂದ ರೈತರ ಬದುಕಿನಲ್ಲಿ ಕೃಷಿಯ ಬದುಕಿನಲ್ಲಿ ಸಂಪೂರ್ಣವಾಗಿ ರೈತರ ಜೊತೆ ನಿಲ್ಲಬೇಕು ಅಂತೇಳಿ ನಾವೆಲ್ಲರೂ ಸಹ ಈಗಿನ ಸರ್ಕಾರ ಆಗಿಂದಾಗೆ ಸೂಚನೆ ಕೊಡೋದ್ರ ಮೂಲಕ ನಾವು ಅನೇಕ ಯಾವುದೇ ಅನುದಾನದ ಕೊರತೆ ಇದ್ದಲ್ಲೂ ಸಹ ರೈತರ ಸಮಸ್ಯೆ ಬಂದಾಗ, ಕಳೆದ ಬಾರಿ ನಿಮಗೆ ಗೊತ್ತಿದೆ ಬರಗಾಲ ಬಂತು, ಬರಗಾಲದಲ್ಲಿ ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೇಂದ್ರ ಸರ್ಕಾರ ಪರಿಹಾರವನ್ನು ಕೊಡಲಿಲ್ಲ. ಕೊನೆಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಿಂದ 3,454 ಕೋಟಿಯನ್ನು ಪಡೆದು DBT ಮೂಲಕ ವಿತರಣೆ ಮಾಡ್ತಕ್ಕಂಥದ್ದು. ನಮ್ಮ ಸರ್ಕಾರ ಬಂದ ಮೇಲೆ FID ಮಾಡಿ ರಿಜಿಸ್ಟರ್ ಮಾಡಿದ್ರ ಮೂಲಕ ಇವತ್ತು DBT ಎಲ್ಲ ಈ 5 ಗ್ಯಾರಂಟಿ ಏನು ಕೊಡ್ತಾ ಇದ್ದೀವಿ, ಯಾರೂ ಸಹ ಮಧ್ಯವರ್ತಿಗಳಿಗೆ ಅರ್ಜಿ ಕೊಡಂಗಿಲ್ಲ. ನೀವು ಯಾಕೆ ಇದನ್ನು ಮಾಡೋದು ಉದ್ದೇಶ ಸರ್ಕಾರದ್ದು, ಯಾವುದೇ ಥರದ ನಿಮಗೆ ಮಧ್ಯದಲ್ಲಿ ಖರ್ಚು ಅಥವಾ ಯಾರಿಗೆ ದುಡ್ಡನ್ನು ಕೊಟ್ಟು ಸರ್ಕಾರದ ಸೌಲಭ್ಯವನ್ನು ಪಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಈ ಥರದ ಕಾನೂನನ್ನು ನಾವು ಜಾರಿಗೆ ತಂದಿರತಕ್ಕಂಥದ್ದು. ಇವತ್ತು 5 ಗ್ಯಾರಂಟಿಯಿಂದ ಕನಿಷ್ಠ 4,000-5,000 ರೂಪಾಯಿ ಪ್ರತಿ ಮನೆಗೆ ಬರ್ತಾ ಇದೆ. ಅದೇ ರೀತಿ ಇವತ್ತು ಕಳೆದ 3,454 ಕೋಟಿಯನ್ನು ನೀವು ರೈತರಿಗೆ ವಿತರಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ನಾನು ಗದ್ದಲರ ಹತ್ರ ಮಾತಾಡ್ತಾ ಇದ್ದೆ, ಮೊನ್ನೆ ನಾನು ಮುಖ್ಯಮಂತ್ರಿಗಳು ಯಾವುದೋ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ, ಹಳೆ 16 ವರ್ಷದ ವ್ಯತ್ಯಾಸವನ್ನು ನಾವು ನೋಡಿದಾಗ ಇಲ್ಲ ಒಂದು ಬಾರಿ ಬರಗಾಲ ಬರುತ್ತೆ, ಇಲ್ಲ ಒಂದು ಬಾರಿ ಮಳೆ ಬಂದು ಹೆಚ್ಚು ಹಾನಿ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ಟೈಮ್ನಲ್ಲಿ ಎಲ್ಲಿ ಎಷ್ಟು ಬೇಕೋ ಮಳೆ, ಯಾವಾಗ ಬೇಕೋ ಆ ಟೈಮ್ನಲ್ಲಿ ಮಳೆ ಬಿದ್ದು ಇಡೀ ರೈತರ ಜೀವನ ಒಂದಲ್ಲ 4 ಪಟ್ಟಿ ಇವತ್ತು ಬೆಳೆಯನ್ನು ತಗೊಳ್ತಕ್ಕಂಥ ಅವಕಾಶ ಈ ವರ್ಷ ನಮಗಾಗಿದೆ. ಈ ಸಂದರ್ಭದಲ್ಲಿ ಯಾವುದೇ ಒಂದೇ ಭಾಗದಲ್ಲೂ ಸಹ ರೈತರಿಗೆ ಬಿತ್ತನೆ ಆಗಲಿ ಅಥವಾ ಗೊಬ್ಬರ ಆಗಲಿ ಔಷಧಿ ಆಗಲಿ ಕೊರತೆ ಇಲ್ಲದಾಗೆ ನಾವು ನೋಡ್ಕೊಳ್ತಕ್ಕಂಥ ಕೆಲಸ ಮಾಡ್ದೋ. ಈ ಸರ್ಕಾರ ಬಂದ ಮೇಲೆ ಒಂದ್ಸಾರಿ ಒಬ್ಬ ರೈತರಿಗೆ ಬಿತ್ತನೆ ಕೊಟ್ಟರೆ ಮತ್ತೆ 2ನೇ ಸಾರಿ ಸಬ್ಸಿಡಿನಲ್ಲಿ ಬಿತ್ತನೆ ಕೊಡೋ ಅವಕಾಶವನ್ನು ಇಲ್ಲ. ಆದರೂ ಸಹ ಧಾರವಾಡ ಆ ಭಾಗದಲ್ಲಿ ಮಳೆ ಬಿದ್ದು ತಕ್ಷಣ ಬಿತ್ತನೆ ಮಾಡಿದ ತಕ್ಷಣ ಮೊಳಕೆ ಬರೋದಕ್ಕಿಂತ ಮೊದಲು ಹಾಳಾಗಿರ್ತಕ್ಕಂಥದ್ದಿಗೆ 2ನೇ ಬಾರಿ ಬಿತ್ತನೆ ಕೊಡ್ತಕ್ಕಂಥ ಕೆಲಸವನ್ನು ಸಹ ಈ ಸರ್ಕಾರ ನಾವೆಲ್ಲ ಮಾಡಿದ್ದೀವಿ. ಈ ಥರದ ಅನೇಕ ಸೊ ರೈತರ ಪರವಾದಂಥ ಆಲೋಚನೆಯನ್ನು ಮಾಡಿ ಇವತ್ತು ರೈತರಿಗೆ ನಾವು ಸದಾಕಾಲ ನಮ್ಮ ವೈಸ್ ಚಾನ್ಸಲರು ಮತ್ತು ಅವರ ಎಂಟೈರ್ ಟೀಮು ಇಲ್ಲಿ ಒಳ್ಳೆಯ ಕೆಲಸವನ್ನು ರೈತರ ಪರವಾಗಿ ಮಾಡಬೇಕು ಅನ್ನೋ ಸೂಚನೆಯನ್ನು ಆಗಿಂದಾಗೆ ಕೊಡ್ತಾ ಇದ್ದೀವಿ. ಇಲ್ಲ ಜಿಲ್ಲಾಧಿಕಾರಿಗಳು ಸಹ ಭಾಳ ಆಕ್ಟಿವ್ ಆಗಿದ್ದಾರೆ. ಸೊ ನಮ್ಮ ಸರಣ ಪಾಟೀಲ್ ಅವರು ವೈದ್ಯಕೀಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಮತ್ತು ನಮ್ಮ ಭೋಷರಾಜ್ ಅವರು ಇದೇ ಜಿಲ್ಲೆಯವರು, ಅವರು ಕೊಡಗಿನಲ್ಲಿದ್ದರೂ ಅವ್ರ ಮನಸ್ಸೆಲ್ಲ ಇಲ್ಲೇ ಇರುತ್ತೆ, ಅವ್ರು ರಾಯಚೂರು. ಅವ್ರೇನಾದ್ರು ಹೇಳೋದು 10 ಯಾವುದಾದ್ರು ಚರ್ಚೆ ಮಾಡಿದ್ರೆ ಕ್ಯಾಬಿನೆಟ್ ಅಲ್ಲಿ ಒಂದೋ ಎರಡೋ ಮಡಿಕೇರಿ ಚರ್ಚೆ ಮಾಡಿದ್ರೆ 4-5 ಬೋಸ ಜೊತೆ ರಾಯಚೂರು ವಿಚಾರ ಚರ್ಚೆ ಮಾಡ್ತಾರೆ. ಇಬ್ರು ಸೇರಿ ಬಹಳಷ್ಟು ಈ ಭಾಗದ ರೈತರಿಗೆ ಈ ಭಾಗದ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಸಕರುಗಳು ಸಹ ದಿನನಿತ್ಯ ಈ ಭಾಗದ ಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಂತ್ರಿಗಳ ಜೊತೆ, ಸರ್ಕಾರದ ಜೊತೆ, ಮುಖ್ಯಮಂತ್ರಿಗಳ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಟೀಕೆ ಟಿಪ್ಪಣಿ ಬರಬಹುದು, ಟೀಕೆ ಟಿಪ್ಪಣಿಯನ್ನ ನಾವು ನಿಲ್ಲಿಸಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಧ್ಯವಿಲ್ಲ. ಆದರೆ ಅಲ್ಟಿಮೇಟ್ ನಾವು ಮಾಡ್ತಕ್ಕಂಥ ಕೆಲಸ ಬಹಳ ಮುಖ್ಯ, ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಗುತ್ತೆ. ಆ ರೀತಿಯಲ್ಲಿ ನಮ್ಮೆಲ್ಲರ, ನಮ್ಮ ಸರ್ಕಾರದ ಮನಸ್ಸು, ನಮ್ಮ ಗಮನ ಪೂರ್ತಿ ರಾಜ್ಯದ ರೈತರ ಪರವಾಗಿರುತ್ತೆ. ಆ ರೈತರ ಒಂದು ಬದುಕಿಗೋಸ್ಕರ ನಾವು ಯಾವುದೇ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಳ್ಳಕ್ಕೆ ತಯಾರಿದ್ದೀವಿ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಇಡೀ ಸಚಿವ ಸಂಪುಟ ಇರ್ಬೋದು, ನಮ್ಮ ಶಾಸಕರಿರ್ಬೋದು, ನಾವು ಬರೀ ಗ್ಯಾರಂಟಿ ಕೊಟ್ಟು, ನಾವು ಗ್ಯಾರಂಟಿಗೆ ತೃಪ್ತಿ ಪಡುವಂಥ ಪ್ರಶ್ನೆ ಇಲ್ಲ. ಗ್ಯಾರಂಟಿ ಜೊತೆಗೆ ಏನೆಲ್ಲ ಸರ್ಕಾರದಲ್ಲಿ ಸೌಲಭ್ಯವನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ, ಹೆಚ್ಚು ಮಾಡಿದ್ದೀವಿ, ಮತ್ತು ಆಗಿಂದಾಗಿ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ಕೃಷಿ ಮೇಳವನ್ನು ಭಾಳ ಸಂತೋಷದಿಂದ ನಾವೆಲ್ಲರೂ ಉದ್ಘಾಟನೆ ಮಾಡಿ, ಈ 3 ದಿವಸದ ಕೃಷಿ ಮೇಳದಲ್ಲಿ ಎಲ್ಲ ಆಧುನಿಕವಾದಂಥ ತಂತ್ರಜ್ಞಾನವನ್ನು ತಿಳ್ಕೋಬೇಕು ರೈತರು, ಆವಾಗ ನಿಮ್ಮ ಕೃಷಿಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅನ್ನೋದನ್ನು ಎಲ್ಲ ರೈತ ಬಂಧುಗಳಿಗೆ ಮತ್ತು ನಮ್ಮ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಸಂಪೂರ್ಣವಾಗಿ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ರೈತರು ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಖುಷಿಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಕೃಷಿಕರು ಬದಲಾವಣೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದನ್ನ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಸಿದ್ಧಪಡಿಸಿದಂತಹ ವಿವಿಧ ಹಸ್ತಪ್ರತಿ ಪ್ರಕಟಣೆಗಳನ್ನು ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ರೈತ ಬಾಂಧವರಿಗೆ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರುಗಳಾದಂತಹ ಎನ್ಎಸ್ ಭೋಸುರಾಜ್ ಅವರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೃಷಿ ಮೇಳದ ಸಂದರ್ಭದಲ್ಲಿ ತಮ್ಮ ವಿಚಾರವನ್ನು ಹಂಚಿಕೊಂಡರು. ಕೃಷಿ ಮೇಳ ಪ್ರತಿ ವರ್ಷ ನಡೀತಕ್ಕಂಥ ಕಾರ್ಯಕ್ರಮ, ರಾಜ್ಯದಲ್ಲಿ ಇರತಕ್ಕಂಥ ಹುಬ್ಬಳ್ಳಿ ಧಾರವಾಡದಲ್ಲಿರ್ತಕ್ಕಂಥ ಕೃಷಿ ವಿದ್ಯಾಲಯ ಜೊತೆಯಲ್ಲಿ ನಾರ್ದನ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಕೃಷಿ ವಿದ್ಯಾಲಯ ಆಗಬೇಕು ಅಂತೇಳಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಪ್ರಯತ್ನದ ಮುಖಾಂತರ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀಮಾನ್ ಧರ್ಮಸಿಂಗ್ ಜಿ ಅವರು, ಶ್ರೀಮಾನ್ ಗೋರ್ಪಡೆ ಅವರು ಎಲ್ಲರ ಸಹಕಾರದೊಂದಿಗೆ ಈ ಕೃಷಿ ವಿದ್ಯಾಲಯ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಈ ವಿಶ್ವವಿದ್ಯಾಲಯ ರೈತರ ಪರವಾಗಿ ಅನೇಕ ರೀತಿಯಾದಂತಹ ಅನುಕೂಲತೆಗಳನ್ನು ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅವರ ಪ್ರಯತ್ನ ಮುಂದೆ ಬರ್ತಾ ಇದೆ. ಸೊ ಈ ದಿಶೆಯಲ್ಲಿ ಅನೇಕ ಕಾರ್ಯಕ್ರಮಗಳು, ಅನೇಕ ಹೊಸದಾಗಿ ನಮಗೆ ಬೇಕಾಗಿರ್ತಕ್ಕಂಥ ಈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ವಾತಾವರಣ, ಇರ್ತಕ್ಕಂಥ ಭೂಮಿ, ಇಲ್ಲಿರ್ತಕ್ಕಂಥ ಮಣ್ಣಿನ ಒಂದು ಆಧಾರದ ಮೇಲೆ ಅನೇಕ ಚರ್ಚೆ ಮತ್ತು ವಿಚರ್ಚೆ ಮಾಡೋದ ಮುಖಾಂತರ ಈ ವಿಶ್ವವಿದ್ಯಾಲಯ ಇವತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ರೀತಿಯಲ್ಲಿ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಶ್ರೀಮಾನ್ ಹನುಮಂತಪ್ಪನವರು ಸಹಿತ ಬಹಳ ಆಕ್ಟಿವ್ ಆಗಿದ್ದು ಎಲ್ಲ ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ, ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಯೂನಿವರ್ಸಿಟಿಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಆ ದಿಶೆಯಲ್ಲಿ ಈಗಾಗಲೇ ಅನೇಕ ವಿಷಯಗಳು ನಮ್ಮ ಕೃಷಿ ಸಚಿವರು ಬಹಳ ಅನುಭವಿಸ್ತಿದ್ದಾರೆ. ಇಡೀ ರಾಜ್ಯದಲ್ಲೇ ರೈತರಿಗೆ ಹೆಸರಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಿಂದ ಬಂದಿರುವಂಥವರು ಅಲ್ಲೆಲ್ಲ ಅನೇಕ ಬಾರಿ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಇವತ್ತು ದೊಡ್ಡ ಜವಾಬ್ದಾರಿ ಕೃಷಿ ಸಚಿವರಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರ ಜವಾಬ್ದಾರಿಯನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಗೊತ್ತಿದ್ದಾರೆ. ಅತಿ ದೊಡ್ಡ ಇಲಾಖೆ ಇಡೀ ರಾಜ್ಯ ಕರ್ನಾಟಕ ಕೃಷಿ ಆಧಾರದ ಮೇಲೆ ಇರ್ತಕ್ಕಂಥ ರಾಜ್ಯ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆ ಸಹಿತು ಒಂದು ಕಡೆ ಕೃಷ್ಣಾ, ಒಂದು ಕಡೆ ತುಂಗಭದ್ರ, ಜೊತೆಯಲ್ಲಿ ಭೀಮಾ ನದಿ, ಎಲ್ಲ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಸಣ್ಣ ಜಿಲ್ಲಾ ಇರ್ತಕ್ಕಂಥ 7 ಕ್ಷೇತ್ರಗಳು ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಸುಮಾರು 12 ಲಕ್ಷ ಎಕರೆ ಇರಿಗೇಷನ್ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಟೈಲೆಂಡ್ ಪ್ರಾಬ್ಲಮ್ ಸಹಜವಾಗಿರ್ತದೆ. ಯಾಕಂದ್ರೆ ನಾವೆಲ್ಲ ಯಾವ ಕ್ರಾಪ್ ನಮಗೆ ಅನುಕೂಲ ಆಗ್ತದೋ ಆ ಕ್ರಾಪ್ ಬಗ್ಗೆ ಹೋಗ್ತೀವಿ. ಯಾವ್ದು ನಮ್ಗೆ ಅನುಕೂಲ ಆಗ್ತದೋ, ಯಾವ ವಾತಾವರಣದಲ್ಲಿ ಯಾವ ಕ್ರಾಪ್ ಬರ್ತದೋ ಅದು ನೆಲ್ಲಿರ್ಬೋದು. ಕೆಲವು ವರ್ಷಗಳ ಬರೀ ನಾವು ಹತ್ತಿನೇ ಬೆಳೆದಿದ್ದೀವಿ, ಇಡೀ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು ರಾಯಚೂರಲ್ಲದೆ ವರಲಕ್ಷ್ಮಿ ಆಗಿರ್ಬೋದು ಮತ್ತೆ ಇತರ ಅನೇಕ ಕಾಟನ್ ಬೇರ್ಸ್ ಇಲ್ಲಿಂದ ಪರದೇಶಕ್ಕೆ ಹೋಗಿರ್ತಕ್ಕಂಥ ಸಹಿತ ನಾವು ನೋಡಿದ್ವಿ. ಇವತ್ತು ಅದರಿಂದ ಲಾಭ ಕಡಿಮೆ ಆಗಿ ಇವತ್ತು ನಾವು ಪ್ಯಾಡಿಗೆ ಹೋಗ್ತಾ ಇದ್ವಿ. ಭತ್ತ ಇವತ್ತು ಸಾಕಷ್ಟು ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ಯಾಡಿ ಬೆಳೆಸ್ತಕ್ಕಂಥ ತುಂಗಭದ್ರಾ ಅಚ್ಚುಕಟ್ಟಿನಲ್ಲಿ, ರಾಯಚೂರು, ಕೊಪ್ಪಳ, ಬಳ್ಳಾರಿಯಲ್ಲಿ. ಸೊ ಆ ದಿಶೆಯಲ್ಲಿ ಇವತ್ತು ನಮ್ಮೇನು ಯೂನಿವರ್ಸಿಟಿಯಿಂದ ಮಾಡ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರಿಗೆ ಅನುಕೂಲಕರವಾದಂಥದ್ದು, ಹೆಚ್ಚಿನ ಬೆಳೆ ಕೊಡ್ತಕ್ಕಂಥದ್ದು, ನಮ್ಮ ಪೆಸ್ಟ್ಗೆ ಅಟ್ಯಾಕ್ಗೆ ಅನುಕೂಲ ಆಗದಂತೆ ಈ ರೀತಿಯ ಪ್ರದರ್ಶನಗಳನ್ನ ಅವರು ನೂತನ ತಲೆಗಳನ್ನು ತರತಕ್ಕಂಥ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಸೊ ಈ ದಿಶೆಯಲ್ಲಿ ಯೂನಿವರ್ಸಿಟಿನವರು ಇನ್ನು ವೇಗವಾಗಿ ರೈತರಕ್ಕೆ ಸ್ಪಂದಿಸಿ ಇಲ್ಲಿರ್ತಕ್ಕಂಥ ಲೋಕಲ್ ಕಂಡೀಷನ್ಸ್ ಮೇಲೆ ಜನರಿಗೆ ರೈತರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅವರು ವೇಗ ಬಹಳ ಹೆಚ್ಚಾಗಬೇಕಂಬಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈಗಾಗಲೇ ಅನೇಕ ವಿಷಯಗಳು ಇವತ್ತು ಸಚಿವರಿಗೆ ನಾವು ಈಗಾಗಲೇ ನಾನು ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಿದ್ದೀವಿ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥ ಮಕ್ಕಳ ಪ್ರಥಮ ಬಾರಿಗೆ ಇಲ್ಲೇ ಇಡೀ ರಾಜ್ಯದಲ್ಲಿ ಅಂದಿನ ಶ್ರೀಮತಿ ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿಂದ ಏನು ಯೂನಿವರ್ಸಿಟಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಯೂನಿವರ್ಸಿಟಿನಲ್ಲಿ ಏನು ಅವರು ಪಾಸ್ ಆದ ನಂತರ ಅವರಿಗೆ ಇನ್ನೂ ಅನುಕೂಲ ತಗೊಂಡು ಸಿಗ್ತಾ ಇಲ್ಲ. ತಾವು ಈಗಾಗಲೇ ಕಮಿಟಿಯನ್ನು ಮಾಡಿದರೆ ಕಮಿಟಿ ರಿಪೋರ್ಟ್ ಬಂದ ಕೂಡಲೇ ಅವರಿಗೆ ಸೂಕ್ತವಾದಂಥ ಅವಕಾಶವನ್ನು ಕಲ್ಪಿಸಬೇಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಜೊತೆಯಲ್ಲಿ ಈಗಾಗಲೇ ನಾನು ಮೊನ್ನೆ ಎರಡು ದಿನದಿಂದ ಕ್ಯಾಬಿನೆಟ್ನಲ್ಲಿ ಭೇಟಿಯಾದಾಗ ಸನ್ಮಾನ್ಯ ಸಚಿವರೇ ತಮ್ಮ ಗಮನಕ್ಕೆ ತಂದಿದ್ದೀನಿ, ಇಲ್ಲಿ ನೂತನವಾಗಿ ಬಿಟೆಕ್ ಕೋರ್ಸ್ ಅನ್ನು ಯೂನಿವರ್ಸಿಟಿಯಲ್ಲಿ ಆಹಾರ ತಂತ್ರಜ್ಞಾನಕ್ಕೆ ಕೊಡಬೇಕು ಅಂತೇಳಿ ಈಗಾಗಲೇ ಪ್ರಪೋಸಲ್ ಬಂದಿದೆ. ಅದನ್ನು ತಾವು ಈ ಭಾಗದಲ್ಲಿ ತಾವು ಅನುಮೋದನೆ ಕೊಡೋದ ಮುಖಾಂತರ ಈ ಯೂನಿವರ್ಸಿಟಿಯಿಂದ ಇಡೀ ರಾಜ್ಯದ ಜನರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮ ತಾವು ಮಾಡಬೇಕಂತ ಮಾತನ್ನು ಹೇಳಿ, ತಾವು ಅತಿ ಮುಂದಿರ್ತಕ್ಕಂಥ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ರೈತರಿಗೆ ಕಬ್ಬು ಮತ್ತು ಪ್ಯಾಡಿ ಎಲ್ಲ ಇದೆ. ಈ ಇಲ್ಲೇ ಕಾಟನ್ನು, ಅದರ ಜೊತೆಯಲ್ಲಿ ಸಿಲ್ಲೀಸು, ಅದರ ಜೊತೆಯಲ್ಲಿ ಜೋಳ, ಅದರ ಜೊತೆಯಲ್ಲಿ ಅತಿ ಹೆಚ್ಚಾಗಿ ಪ್ಯಾಡಿ ನಡೆಸ್ತಕ್ಕಂಥದ್ದು. ಹಾಗಾಗಿ ತಾವು ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಯೂನಿವರ್ಸಿಟಿಗೆ ತಾವು ಪ್ರಮೋಟ್ ಮಾಡಿದ ಮುಖಾಂತರ, ಅನುದಾನಗಳು ಕೊಡೋದ ಮುಖಾಂತರ, ಇಲ್ಲಿ ಪರಿಸ್ಥಿತಿಗಳನ್ನ ಸುಧಾರಿಸೋದ ಮುಖಾಂತರ ತಾವು ಹೆಚ್ಚಿನ ಒಂದು ಅವಕಾಶ ಕೊಡಬೇಕಂತೇಳಿ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ತಾವು ಅನುಕೂಲ ಮಾಡಿಕೊಂಡಂತೆ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಈ ಪೆಸ್ಟಿಸೈಡ್ಸ್ ನಾವೇನೇ ಈಗಾಗಲೇ ಮಾಡಿದ್ವಿ, ಇಡೀ ರಾಜ್ಯದಲ್ಲೇ ಈ ಭಾಗದಲ್ಲಿ ನಮ್ಮ ಈ ಭಾಗದಲ್ಲಿ ಹೆಚ್ಚಿನ ಗುಲ್ಬರ್ಗ, ರಾಯಚೂರಿನಲ್ಲಿ ಸ್ಪೂರಿಯಸ್ ಪೆಸ್ಟಿಸೈಡ್ಸ್ ಬರ್ತಾವೆ ಅಂತೇಳಿ ಸಾಕಷ್ಟು ಕಂಪ್ಲೇಂಟ್ಸ್ ರೈತರಿಂದ. ಅನೇಕ ಅಂಗಡಿಗಳಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಅದನ್ನು ತರಬೇತಿ ಮಾಡಿ ಸಾಕಷ್ಟು ನೋಟಿಸ್ಗಳು ಕೊಟ್ಟು ಸೀಜ್ ಮಾಡಿರ್ತಕ್ಕಂಥ ಸಹಿತ ತಾವು ನೋಡಿದ್ರಿ. ಹಾಗಾಗಿ ನಾವು ಎಲ್ಲೋ ಹೈದರಾಬಾದು ಯೂನಿವರ್ಸಿಟಿಗೋ ಇಲ್ಲ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗೋದು ಬೇಕಾಗಿಲ್ಲ. ತಾವು ಯಾವುದೇ ಪೆಸ್ಟಿಸೈಡ್ಸ್ ಇರಲಿ, ಫರ್ಟಿಲೈಸರ್ಸ್ ಇರಲಿ, ಇಲ್ಲೇ ನೀವು ಅದನ್ನು ವೆರಿಫೈ ಮಾಡಿಸಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಅನುದಾನ ಕೊಡೋದ ಮುಖಾಂತರ 48 ಕೋಟಿ ರೂಪಾಯಿ ಜೆನೆಟಿಕ್ ಕೇಂದ್ರದ್ದು ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಸಹಿತ ಆದಷ್ಟು ದೇವರದಲ್ಲಿ ಮುಗಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡುವಂತ ಒಂದು ಪ್ರಯತ್ನ ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ. ಅವರು ರೈತರ ಪರವಾಗಿ ಮಾಡ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಸರ್ಕಾರ ಅವರ ಜೊತೆಯಲ್ಲಿ ಅಂತ ಮಾತನ್ನು ಹೇಳಿ ಈ ಭಾಗದ ರೈತರ ಅನುಕೂಲಕ್ಕಾಗಿ ಈಗಾಗಲೇ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾವು ನೋಡಿದ್ರಿ. ನಮ್ಮ 371J ಬಂದ ನಂತರ ಇವತ್ತು ನಮಗೆ ಪ್ರತಿ ವರ್ಷ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಅಂಡ್ ಅಭಿವೃದ್ಧಿಗೆ 5,000 ಕೋಟಿ ಈ ವರ್ಷ ಕೊಟ್ಟಿದ್ದಾರೆ. ಸೊ ಅದರದಾಗಿ ಇವತ್ತು ಅನೇಕ ರೀತಿಯಾದಂತಹ ಜನಪರವಾದಂತಹ ಮೂಲಭೂತ ಸೌಲಭ್ಯಗಳನ್ನ ಹೆಚ್ಚಿಸುವಂತಹ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ರಾಜ್ಯ ಮಟ್ಟದಿಂದ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಹೈವೇಸ್ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳಾಗಿ ಈ ಭಾಗದ ಅಭಿವೃದ್ಧಿ ಶೀಘ್ರಗತಿಯಲ್ಲಿ ಆಗಬೇಕಂದ್ರೆ ಈ ರಾಜ್ಯ ಸರ್ಕಾರದ ಅಭಿಪ್ರಾಯ ಇದೆ. ಆ ದಿಶೆಯಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆ ಅಭಿವೃದ್ಧಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ನಾವೆಲ್ಲ ಸದಾ ಪ್ರಯತ್ನ ಮಾಡ್ತಾ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಂತರ ಈ ಕೃಷಿ ಮೇಳದ ವಿಶೇಷತೆ ಹಾಗೂ ಪ್ರತಿ ವರ್ಷದಂತೆ ಜಿಲ್ಲಾವಾರು ಶ್ರೇಷ್ಠ ಕೃಷಿಕ ಹಾಗೂ ಕೃಷಿ ಮಹಿಳೆ ಪ್ರಶಸ್ತಿಯನ್ನ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಪ್ರದಾನವನ್ನು ಮಾಡಿ ವಿಶೇಷ ಸನ್ಮಾನವನ್ನು ಮಾಡಿ ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಕೃಷಿ ಮೇಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದಂತಹ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಇವರುಗಳು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿದ್ದು ಹೀಗೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ 50%ಕ್ಕಿಂತ ಜಾಸ್ತಿ ಇವತ್ತು ಮಹಿಳೆಯರಿದ್ದಾರೆ. ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ಇದೊಂದು ಪರಿವರ್ತನೆ. ಯಾಕಂದ್ರೆ ಕೃಷಿಯಲ್ಲಿ ನಮ್ಮ ಯುವಕರಿಗೆ ಏನು ಆಸಕ್ತಿ ಇತ್ತು ಅದಕ್ಕಿಂತ ಜಾಸ್ತಿ ಆಸಕ್ತಿ ಇವತ್ತು ಯುವತಿಯರಿಗೂ ಇದೆ ಅಂತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಇವತ್ತು ರಾಯಚೂರು ಜಿಲ್ಲೆ ವಿಶೇಷವಾಗಿ ರೈತರ ಒಂದು ಬಹಳ ದೊಡ್ಡ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು. ಯಾಕಂದ್ರೆ ಇದು ನಮ್ಮ ಭತ್ತದ ಖನಿಜ ಮತ್ತು ಬಹಳ ನಾವು ಹೆಮ್ಮೆಯಿಂದ ಏನ್ ಹೇಳ್ಕೊಳ್ಬಹುದು ಅಂದ್ರೆ ಇಡೀ ದೇಶದಲ್ಲಿ ಯಾವುದಾದ್ರೂ ಅತ್ಯುತ್ತಮವಾಗಿ ನಿರ್ವಹಣೆ ಆಗ್ತಾ ಇರ್ತಕ್ಕಂತ ನೀರಾವರಿ ಯೋಜನೆ ಇದ್ರೆ ಅದು ತುಂಗಭದ್ರಾ ಯೋಜನೆ. ಯಾಕಂದ್ರೆ ಇಲ್ಲಿ ರೈತರು ಬಹಳ ಪ್ರಗತಿಪರರು ಮತ್ತು ನೀರಿನ ಬಳಕೆ ಬಹಳ ಜಾಣ್ಮೆಯಿಂದ ಮತ್ತು ಅದನ್ನ ಸಂಪೂರ್ಣವಾಗಿ ಒಂದು ಹನಿ ನೀರು ಪೋಲಾಗದ ರೀತಿಯಲ್ಲಿ ಆ ನೀರನ್ನ ಬಳಕೆ ಮಾಡತಕ್ಕಂತ ಒಂದು ಬಹಳ ಪ್ರಗತಿಪರವಾಗಿರ್ತಕ್ಕಂಥ ರೈತರು ನಮ್ಮ ರಾಯಚೂರು ಜಿಲ್ಲೆಯ ರೈತರು. ಅದನ್ನ ಬಹಳ ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ಇರಿಗೇಷನ್ ಪ್ರಾಜೆಕ್ಟ್ ಅಂತೀವಲ್ಲ, ಇಡೀ ದೇಶದಲ್ಲಿ ತುಂಗಭದ್ರಾ ಡ್ಯಾಮಿನ ನೀರು ಬಹಳ ಒಳ್ಳೆ ರೀತಿಯಿಂದ ಬಳಕೆ ಮಾಡತಕ್ಕಂಥ ನಮ್ಮ ರೈತರು. ಮತ್ತು ನಮ್ಮ ಟೇಲೆಂಡ್ ಭಾಗಕ್ಕೆ ಬಹಳ ಒಂದು ಸಂಘರ್ಷನೇ ಇದೆ ಪ್ರತಿ ವರ್ಷ, ಆದರೂ ಕೂಡ ರೈತರು ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಇಲ್ಲಿ ಕೃಷಿಗೆ, ಯಾಕಂದ್ರೆ ನಮ್ಮ ರಾಯಚೂರು ಜಿಲ್ಲೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ, ನಮ್ಮ ರಾಜ್ಯ ದೇಶದಲ್ಲೇ ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ನಮ್ಮದು ಮಾಹಿತಿ ತಂತ್ರಜ್ಞಾನದಲ್ಲಿ. ಮತ್ತು ವಿಶೇಷವಾಗಿ ಇವತ್ತು ನಾವು ಹೈಯರ್ ಎಜುಕೇಷನ್ ಇರಲಿ, ಅದು ಮೆಡಿಕಲ್ ಎಜುಕೇಷನ್ ಇರ್ಬೋದು, ಟೆಕ್ನಿಕಲ್ ಎಜುಕೇಷನ್ ಇರ್ಬೋದು, ಎಲ್ಲಾ ರೀತಿಯಲ್ಲಿ ನಮ್ಮ ಇಡೀ ದೇಶದಲ್ಲೇ ಮುಂದುವರೆದಿರ್ತಕ್ಕಂಥ ರಾಜ್ಯ ಆಗಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಇನ್ನೂ 60% ಜನ ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಜನರಿದ್ದಾರೆ. ಇನ್ನು ನಮ್ಮ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಕೆಲವೊಂದು ಜಿಲ್ಲೆಗಳನ್ನ ಬಿಟ್ಟರೆ ಎಲ್ಲಾ ಜಿಲ್ಲೆಗಳಲ್ಲಿ ಕೃಷಿನೇ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಮತ್ತು ಉತ್ತರ ಕರ್ನಾಟಕ ಇವತ್ತು ವಿಶೇಷವಾಗಿ ಅದು ನಮ್ಮ ನೀರಾವರಿ ಯೋಜನೆಗಳಿಗೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಮತ್ತು ನಮ್ಮ ತುಂಗಭದ್ರಾ ಯೋಜನೆ ಆಗಿರ್ಬೋದು, ಇಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ರೈತರು ನೀರಿನ ಸದ್ಬಳಕೆಯನ್ನ ಮಾಡಿಕೊಂಡು ಈ ರಾಜ್ಯದ ಜನರಿಗೆ ಅನ್ನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ರೈತರ ಏಳಿಗೆಗೆ ಬದ್ಧವಾಗಿರ್ತಕ್ಕಂಥ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ರೈತ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಮತ್ತು ಯಾವತ್ತೇ ಎಂಥದ್ದೇ ಸಂದರ್ಭದಲ್ಲಿ ರೈತರಿಗೆ ತೊಂದರೆ ಆದಾಗ ನಮ್ಮ ಸರ್ಕಾರ ಇವತ್ತು ಬಹಳ ಮುಂಚೂಣಿಯಲ್ಲಿ ನಿಂತು ರೈತರಿಗೆ ಇವತ್ತು ಎಲ್ಲ ರೀತಿಯ ನೆರವನ್ನು ಒದಗಿಸ್ತಕ್ಕಂಥ ನಮ್ಮ ಸರ್ಕಾರ, ನಮ್ಮ ಸರ್ಕಾರದ ಬದ್ಧತೆ ರೈತರ ಪರವಾಗಿದೆ. ಮತ್ತು ಚನ್ನರಾಯ ಸ್ವಾಮೀಜಿಯವರು ಕೂಡ ಇಡೀ ರಾಜ್ಯವನ್ನು ಸುತ್ತಾಡಿ ಎಲ್ಲಾ ಭಾಗದ ರೈತರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಬಹಳ ಉತ್ತಮವಾಗಿರ್ತಕ್ಕಂಥ ಕೃಷಿ ಒಂದು ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸರ್ಕಾರ ಇವತ್ತು ಕಳೆದ ಬಾರಿ ಈಗಾಗಲೇ ನಮ್ಮ ಬೋಸರಾಜುಜಿ ಅವರು ಹೇಳಿದಾಗೆ ಇವತ್ತು ಮತ್ತು ಚಲುವರಾಯ ಸ್ವಾಮೀಜಿ ಅವರು ಹೇಳಿದಾಗೆ ಇವತ್ತು ಬರಗಾಲ ಸಂದರ್ಭದಲ್ಲಿ ನಮಗೆ ಕೇಂದ್ರ ಸರ್ಕಾರ ನೆರವಿಗೆ ಬರದೇ ಇದ್ರೂ ಕೂಡ ನಾವು ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರೈತರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಸರ್ಕಾರದೇನಿತ್ತಲ್ಲ, ಇದು ನಮ್ಮ ರೈತರ ಪರವಾಗಿರ್ತಕ್ಕಂಥ ಬದ್ಧತೆ. ಜೊತೆಗೆ ನಮ್ಮ ಸರ್ಕಾರ ಇನ್ನೂ ನಮ್ಮ ರೈತರಿಗೆ ಎಲ್ಲೆಲ್ಲಿ ನಾವು ನೀರಾವರಿ ಯೋಜನೆಗಳು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಕೃಷಿಗೆ ಮತ್ತು ವಿಶೇಷವಾಗಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡೋದ್ರ ಮುಖಾಂತರ ನಮ್ಮ ರೈತರ ಏಳಿಗೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಏನು 5 ಗ್ಯಾರಂಟಿಗಳಿವೆ, 5 ಗ್ಯಾರಂಟಿಗಳಿಗೆ ನಾವು ಬಹಳ ದೊಡ್ಡ ಪ್ರಮಾಣದ ಹಣವನ್ನು ನೇರವಾಗಿ ಈ ರಾಜ್ಯದ ಬಡವರಿಗೆ ಕೊಡ್ತಾ ಇದ್ದೀವಿ. ಅದರ ಎಲ್ಲಾ ಜನರಿಗೆ ಇವತ್ತು ನೇರವಾಗಿರ್ತಕ್ಕಂಥ ಹಣ ಕೊಡೋದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಫ್ರೂಟ್ಸ್ ತಂತ್ರಜ್ಞಾನ ಕೃಷಿ ಇಲಾಖೆಯಲ್ಲಿ ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಕೃಷಿ ಇಲಾಖೆ ಫ್ರೂಟ್ಸ್ ಅದೇನು ತಂತ್ರಜ್ಞಾನ ಇದೆ ಅದರಿಂದ ನೇರವಾಗಿ DBT ರೈತರ ಅಕೌಂಟ್ಗೆ ನೇರವಾಗಿ ಹಣ ಹೋಗ್ತಕ್ಕಂಥ ಏನು ಒಂದು ವ್ಯವಸ್ಥೆ ಮಾಡಿದೆ. ಇದು ನಿಜವಾಗಿಯೂ ಕೂಡ ಇವತ್ತು ರೈತರಿಗೆ ನೇರವಾಗಿ ಅದರ ಬೆನಿಫಿಟ್ಟು ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ನಾವು ಬೋಸರಾಜು ಅವರು ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ಕಂಕಣ ಬದ್ಧರಾಗಿದ್ದೀವಿ. ಮತ್ತು ಇವತ್ತು ಬೆಳಗ್ಗೆ ನಾನು ವೈಸ್ ಚಾನ್ಸಲರ್ ಅವರಿಗೆ ಜೊತೆ ಮಾತಾಡುವಾಗ ಒಂದು ಪ್ರಪೋಸಲ್ ಕೂಡ ಕೊಟ್ಟಿದ್ದೀನಿ. ಏನಂದ್ರೆ ನಾವು ರಾಯಚೂರು ವಿಶ್ವವಿದ್ಯಾಲಯದಲ್ಲೇ ಕನ್ವೆನ್ಷನ್ ಸೆಂಟರ್ ಮಾಡೋಣ, ಅದು ಓನರ್ಶಿಪ್ ನಾವು ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕೊಡ್ತೀವಿ ಅಂತ ಹೇಳಿದೀವಿ. ಅದು ಜಿಲ್ಲಾಡಳಿತಕ್ಕಲ್ಲ, ರಾಯಚೂರು ಯೂನಿವರ್ಸಿಟಿಗೆ ಒಂದು ಸ್ಟೇಟ್ ಆಫ್ ಆರ್ಟ್ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಟೇಟ್ ಆಫ್ ಆರ್ಟ್ ಕನ್ವೆನ್ಷನ್ ಸೆಂಟರ್ ನಾವು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದ್ದಾರೆ, ಅದು ನಿಮಗೆ ಕೊಟ್ಬಿಡ್ತೀವಿ ನೀವೇ, ಯಾಕಂದ್ರೆ ಅದರಿಂದ ನಮ್ಮ ಯೂನಿವರ್ಸಿಟಿಗೆ ಆದಾಯನೂ ಕೂಡ ಬರ್ತದೆ. ಆ ಆದಾಯನೂ ನೀವು ಉಪಯೋಗ ಮಾಡಬಹುದು, ಯೂನಿವರ್ಸಿಟಿನ ಉಪಯೋಗ ಮಾಡಬಹುದು. ಆದ್ರೆ ಒಂದೇ ಏನಂದ್ರೆ ರಾಯಚೂರು ಜನರಿಗೆ ಅದನ್ನ ನಾವು ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಡಬೇಕಷ್ಟೇ. ಅದು ಒಂದು ನೀವೊಂದು ಮಿನಿಮಲ್ ಆಗಿರ್ತಕ್ಕಂತ ಒಂದು ರೆಂಟ್ ಅನ್ನ ಫಿಕ್ಸ್ ಮಾಡಿ ರಾಯಚೂರು ಜನತೆಗೆ ಉಪಯೋಗ ಮಾಡಲಿಕ್ಕೆ ಅದನ್ನ ನೀವು ಅನುವು ಮಾಡಿಕೊಡಬೇಕು ಅಂತ ನಂದೊಂದು ಮನವಿ ಇದೆ ವೈಸ್ ಚಾನ್ಸಲರ್ಗೆ, ಎಲ್ಲ ನಮ್ಮ ಇಲ್ಲಿರ್ತಕ್ಕಂಥ ಬೋರ್ಡ್ ಮೆಂಬರ್ಸಿಗೆ. ಯಾಕಂದ್ರೆ ಇದು ರಾಯಚೂರು ಯೂನಿವರ್ಸಿಟಿಗೂ ಲಾಭ ಆಗುತ್ತೆ ಮತ್ತು ನಮ್ಮ ರಾಯಚೂರು ಜನರಿಗೂ ಲಾಭ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಈಗಾಗಲೇ ನಾನು ಹಣವನ್ನು KKRDB ಮ್ಯಾಕ್ರೋದಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹಾಗಾಗಿ ಇದರ ಲಾಭವನ್ನು ನೀವು ಪಡ್ಕೊಳ್ಬೇಕು. ಜೊತೆಗೆ ನಾನು ಬೆಳಗ್ಗೆ ಕೆಲವೊಂದು ಲ್ಯಾಬೋರೇಟರಿನೂ ಕೂಡ ವಿಸಿಟ್ ಮಾಡಿದೆ. ಅದು ಈ ನಮ್ಮ ಪೆಸ್ಟಿಸೈಡ್ ರೆಸಿಡ್ಯೂ ನೋಡ್ತಕ್ಕಂಥ ಏಕೈಕ ಲ್ಯಾಬ್, ಅದು NABL ಅಕ್ರಿಡೇಟೆಡ್ ಲ್ಯಾಬ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ವಾಟರ್ ಟೆಸ್ಟಿಂಗಿಗೆ. ಅದಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತಾ ಇದ್ದೀನಿ ಏನಂದ್ರೆ, ರಾಯಚೂರು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಫುಡ್ ಟೆಸ್ಟಿಂಗು ಈ ನಮ್ಮ NABL ಅಕ್ರಿಡೇಟೆಡ್ ಲ್ಯಾಬ್ ಅಲ್ಲೇ ಟೆಸ್ಟ್ ಆಗಬೇಕು. ನಾನು ಮತ್ತೆ ನಮ್ಮ RDPR ಸಚಿವರಿಗೂ ಹೇಳ್ತೀನಿ ನಾನು ಏನಂದ್ರೆ, ಈ ನಮ್ಮ ಎಲ್ಲಾ ವಾಟರ್ ಟೆಸ್ಟಿಂಗ್ ಫೆಸಿಲಿಟಿ, ಯಾಕಂದ್ರೆ ಇಲ್ಲಿ ಸ್ಟೇಟ್ ಆಫ್ ಆರ್ಟ್ ಲ್ಯಾಬ್ ಇದೆ, NABL ಅಕ್ರಿಡೇಟೆಡ್ ಲ್ಯಾಬ್ ಇದೆ, ಇಲ್ಲಿ ನಾವು ಮಾಡಿಸಿದ್ರೆ ಈ ಲ್ಯಾಬ್ನು ಕೂಡ ಸೆಲ್ಫ್ ಸಸ್ಟೈನೇಬಲ್ ಆಗಬೇಕು, ಈ ಭಾಗದ ಜನರಿಗೆ ಅದರಿಂದ ಲಾಭ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿನ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಲ್ಯಾಬೊರೇಟರಿಗಳ ಸಂಪೂರ್ಣ ಆಪ್ಟಿಮಲ್ ಯುಟಿಲೈಸೇಷನ್ಗೆ ನಮ್ಮ ಸರ್ಕಾರದಿಂದ ನಾವು ಎಲ್ಲ ರೀತಿ ಜಿಲ್ಲಾಡಳಿತದಿಂದ ಬೇರೆ ಬೇರೆ ಇಲಾಖೆಯಿಂದ ನಾನು ಕೂಡ ಸಚಿವರಿಗೆ ಮನವಿ ಮಾಡಿ ಇದಕ್ಕೆ ಸಪೋರ್ಟ್ ಅನ್ನು ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಸಾಕಷ್ಟು ಇನ್ನೂ ಬೆಳೀತಕ್ಕಂಥ ಅವಕಾಶ ಇದೆ. ನಾವು ವೈಸ್ ಚಾನ್ಸಲರ್ ಹೇಳ್ತಾ ಇದ್ದೆ ಬೇರೆ ಬೇರೆ ಮತ್ತು ಬೋಸರಾಜು ಜೀರು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಏನಂದ್ರೆ ಇಲ್ಲಿ ಇನ್ನು ಇಲ್ಲಿ ವೆಟರ್ನರಿ ಒಂದು ಕಾಲೇಜು ಕೂಡ ಪ್ರಾರಂಭ ಮಾಡಬೇಕು, ನಾವು ಹಾರ್ಟಿಕಲ್ಚರ್ ಇನ್ನು ಕಾಲೇಜನ್ನು ಕೂಡ ಪ್ರಾರಂಭ ಮಾಡಬೇಕು, ಫುಡ್ ಟೆಕ್ನಾಲಜಿ ಕಾಲೇಜ್. ಅವ್ರು ಅದಕ್ಕೆ ನಾನು ಹೇಳಿದೀನಿ, ಇವತ್ತು ಯಾವ್ದಾವ್ದು ನಮ್ಮ ಮಕ್ಕಳಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂತ ಯಾವುದೇ ಕೋರ್ಸಸ್ ನೀವು ತಗೊಂಡು ಬಂದ್ರೆ ಅದನ್ನ ನಾವು ಕೊಡಕ್ ಸಿದ್ಧವಾಗಿದ್ದೀವಿ. ಯಾಕಂದ್ರೆ ನಮ್ಮ ಸರ್ಕಾರ ಈ ರಾಜ್ಯದ ಯುವಕರ ಭವಿಷ್ಯವನ್ನ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸದಾಶಯವಾಗಿದೆ ನಮ್ಮ ಮಕ್ಕಳಿಗೆ. ಯಾಕಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ಅವರಿಗೆ ಎಂಪ್ಲಾಯಬಲ್ ಸ್ಕಿಲ್ಸ್ ಅನ್ನ ಕೊಟ್ಟು ಯುವ ನಿಧಿಯ ಜೊತೆಗೆ ಅವರಿಗೆ ನೌಕರಿಗಳನ್ನು ಕೊಡಿಸ್ತಕ್ಕಂತ ಒಂದು ನಮ್ಮ ಉದ್ದೇಶ ಇದೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಫ್ಯೂಚರ್ ಸ್ಕಿಲ್ಸ್, ಎಮರ್ಜಿಂಗ್ ಟೆಕ್ನಾಲಜೀಸ್ ಅಲ್ಲಿ ಫ್ಯೂಚರ್ ಸ್ಕಿಲ್ಸ್ ಕೊಟ್ಟರೆ ಅವರಿಗೆ ನೌಕರಿಗಳು ಸಿಗಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆ ನಮ್ಮ ಸರ್ಕಾರದ ಬದ್ಧತೆ ಆರ್ಟಿಕಲ್ 371J ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂತ 50,000 ಸರ್ಕಾರಿ ನೌಕರಿಗಳು ಇದೇ ಭಾಗದ ಮಕ್ಕಳಿಂದ ನಾವು ಭರ್ತಿ ಮಾಡ್ತೀವಿ ಅಂತ ನಮ್ಮ ಕಮಿಟ್ಮೆಂಟ್ ಇದೆ. ಅದರಲ್ಲಿ ಈಗಾಗಲೇ ನಾವು ಎಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾನು ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ನಮ್ಮ ಬೋಸರಾಜ್ ಯುಜಿರಿ ಭಾಗದ ಎಲ್ಲ ಸಚಿವರು ಸೇರಿ ಈಗಾಗಲೇ 15,000 ನೌಕರಿಗಳನ್ನು ಇವತ್ತು ಬೇರೆ ಬೇರೆ ಹಂತದಲ್ಲಿವೆ. ಮತ್ತು ಮೊನ್ನೆ ತಾನೇ ನಾವು ಅನೌನ್ಸ್ ಮಾಡಿದೀವಿ 5,600 ಟೀಚರ್ಸ್ ಪೋಸ್ಟ್, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಟೀಚರ್ಸ್ ಪೋಸ್ಟ್ ಫಿಲ್ ಅಪ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಮಂಜೂರಾತಿ ಆಗಿದೆ. ಹಾಗಾಗಿ ಇನ್ನೂ ಒಂದು ವರ್ಷದ ಒಳಗಾಗಿ ಸುಮಾರು 20,000 ನೌಕರಿ ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಮೆರಿಟ್ ಮತ್ತು ರೋಸ್ಟರ್ ಆಧಾರದ ಮೇಲೆ ಕೊಡ್ತಕ್ಕಂಥ ನಮ್ಮ ಬದ್ಧತೆ ಏನಿದೆಯಲ್ಲ, ನಮ್ಮ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ, ನಮ್ಮ ಸರ್ಕಾರ ಜನಪರವಾಗಿರ್ತಕ್ಕಂಥ ಸರ್ಕಾರ, ನಮ್ಮ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಿ ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರುಗಳಾದಂತಹ ಶ್ರೀ ಬಸನಗೌಡ ದದ್ದಲ್ ಇವರುಗಳು ಅಧ್ಯಕ್ಷೀಯ ನುಡಿಗಳನ್ನ ಆಡಿದರು. ರಾಯಚೂರು ಜಿಲ್ಲೆ ಎರಡು ನದಿಗಳ ಮಧ್ಯದಲ್ಲಿರುವಂತಹ ಮತ್ತು ಫಲವತ್ತಾದಂತಹ ಭೂಮಿಯನ್ನ ಹೊಂದಿರುವಂತಹ ಬಹಳಷ್ಟು ಯಾವುದೇ ರಾಜ್ಯದಲ್ಲಿ ಜಿಲ್ಲೆಗಳಿಗೆ ಹೋಲಿಸಿದರೆ ಅದು ರಾಯಚೂರು ಜಿಲ್ಲೆಯ ಪ್ರಥಮವಾಗಿ ಬರುತ್ತದಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಒಂದೇ ಒಂದು ಇಂಚು ಕೂಡ ಬಿಡದ ರೀತಿಯಲ್ಲಿ ನಮ್ಮ ರೈತರು ಇವತ್ತು ಕೃಷಿಯನ್ನ ಮಾಡ್ತಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಅಂತ ಫಲವತ್ತಾದ ಭೂಮಿಗೆ ಬೆಳೆದಂತ ಬೆಳೆಗಳಿಗೆ ಉತ್ತಮವಾದಂತ ಬೆಂಬಲ ಬೆಲೆಯನ್ನ ರೂಪಿಸುವಂತದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯಗಳು. ಮತ್ತು ಈ ವರ್ಷ ನಮ್ಮ ಕೃಷಿ ಸಚಿವರು ಹೇಳಿದಾಗೆ ಸುಮಾರು 10-15 ವರ್ಷಗಳಿಂದ ಪ್ರತಿ ವರ್ಷ ಏರುಪೇರಾಗಿ ಯಾವುದೇ ಒಂದು ಅತಿವೃಷ್ಟಿ ಇಲ್ಲ ಅನಾವೃಷ್ಟಿಯಲ್ಲಿ ಒಂದು ಭಾಗದಲ್ಲಿ ರೈತರ ಲಾಸ್ ಅನ್ನ ಹೊಂದುತ್ತಾ ಇದ್ರು. ಆದ್ರೆ ಈ ವರ್ಷ ಸಮೃದ್ಧಿಯಾಗಿ ರೈತರು ಉತ್ತಮವಾಗಿ ಬೆಳೆದಂತ ಬೆಳೆಗಳು ಅವರಿಗೆ ಕೈಗೆ ಸಿಕ್ಕಿದೆ ಈ ವರ್ಷ. ಹಾಗಾಗಿ ಬಹಳ ನಮ್ಮ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರವರ ನೇತೃತ್ವದಲ್ಲಿ ಇವತ್ತು ಅವರ ಕಾಲಗುಣಗಳಿಂದ ನಮ್ಮೆಲ್ಲರ ಸಚಿವರ ಕಾಲಗುಣಗಳಿಂದ ಇವತ್ತು ಉತ್ತಮವಾದಂತಹ ಈ ರಾಜ್ಯದಲ್ಲಿ ಬೆಳೆ ಮತ್ತು ಮಳೆಯಿಂದ ಡ್ಯಾಮುಗಳು ಎಲ್ಲ ರೀತಿಯಿಂದ ಇವತ್ತು ತುಂಬಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಬಹಳ ಹರ್ಷದಿಂದ ನಮ್ಮ ರೈತರು ಇದ್ದಾರೆ. ಹಾಗಾಗಿ ನಾನು ಮೂರು ಜನ ಸಚಿವರು ಇದ್ದೀರಿ ತಾವು ವೇದಿಕೆ ಮೇಲೆ, ತಮ್ಮಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಈ ಭಾಗದಲ್ಲಿ ರಾಯಚೂರಿನಲ್ಲಿ ಇವತ್ತು ಏಷ್ಯಾ ಖಂಡದಲ್ಲಿ ಇವತ್ತು ಕಾಟನ್ ಅನ್ನ ಬೆಳೆಯುವಂತದೇ ಬಹಳ ಪ್ರಮುಖವಾದಂತಹ ಜಿಲ್ಲೆ ಯಾವ್ದಾದ್ರೂ ಇದ್ರೆ ಅದು ರಾಯಚೂರು ಜಿಲ್ಲೆ ಇದೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಬೆಳೆದಂತ ಕಾಟನ್ಗೆ ನಮಗೆ ಉತ್ತಮವಾಗಿ ರೈತರಿಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ಉತ್ತಮವಾಗಿ ರೈತರು ಬೆಳಿಬೇಕಾದ್ರೆ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನಮ್ಮ ರೈಚೂರಿಗೆ ಅತ್ಯವಶ್ಯಕತೆ ಇದೆ. ಗುಲ್ಬರ್ಗದಲ್ಲಿ ಬೆಳೆಯೋದು ತೊಗರಿ ಬೆಳೀತಾರೆ, ಅವ್ರಿಗೆ ಯಾವುದೇ ಕಾಟನ್ ಬೆಳೆಯೋದಕ್ಕೆ ಅಲ್ಲಿಗೆ ಅವಕಾಶ ಇಲ್ಲ. ಹಾಗಾಗಿ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನಮ್ಮ ಜಿಲ್ಲೆಗೆ ತಾವು ಕ್ಯಾಬಿನೆಟ್ ನಲ್ಲಿ ಮೂರು ಜನ ಸಚಿವರು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಆ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನನ್ನ ಜಿಲ್ಲೆಗೆ ತಂದು ಕೊಟ್ರೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ 1,000 ಎಕರೆ ಭೂಮಿಯನ್ನ ನಾವು ಐಡೆಂಟಿಫೈಡ್ ರೆಡಿ ಮಾಡಿ ಇಟ್ಟಿದೀವಿ. ಮತ್ತು ಅದೇ ರೀತಿಯಾಗಿ ಭತ್ತದ ಕಣಜ, ಏನು ನಮಗೆ ಮೂರು ಪ್ರಮುಖವಾದದ್ದು, ಭತ್ತದ ಕಣಜ ಮತ್ತು ಕಾಟನ್ ಹತ್ತಿಯನ್ನ ಬೆಳೆಯುವಂಥದ್ದು, ಅದರ ಜೊತೆಗೆ ಬಂಗಾರವನ್ನ ಇಡೀ ದೇಶಕ್ಕೆ ಕೊಡುವಂಥದ್ದು ಬಂಗಾರ ಬೆಳೆಯುವಂಥದ್ದು ನಮ್ಮ ಹಟ್ಟಿ ಗೋಲ್ಡ್ ಮೈನ್ಸ್ ಕೂಡ ಇದೆ. ಇದು ಕೂಡ ಜೌಲರ್ ಪಾರ್ಕ್ ಅಂತೇಳಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ರು, ಅದು ಕೂಡ ಜೌಲರ್ ಪಾರ್ಕ್ ಅನ್ನ ನನ್ನ ಜಿಲ್ಲೆಯಲ್ಲಿ ಜೌಲರ್ ಪಾರ್ಕ್ ಆದರೂ ಕೂಡ ಮುಂಬರುವ ದಿನಗಳಲ್ಲಿ ಅವರಿಗೆ ಬೇಕಾದಂತಹ ಫೆಸಿಲಿಟಿಗಳನ್ನ, ಈಗಾಗಲೇ ಏರ್ಪೋರ್ಟ್ ಆಗಿದೆ, ಹೈವೇಗಳು ಕನೆಕ್ಟ್ ಆಗಿದೆ, ಒಂದು ಜೌಲರ್ ಪಾರ್ಕ್, ಟೆಕ್ಸ್ಟೈಲ್ ಪಾರ್ಕ್ ಮತ್ತು ಏಮ್ಸ್ ಅನ್ನ, ಈ ಮೂರನ್ನ ತಾವು ತಂದು ಕೊಟ್ರೆ ಇಡೀ ಜಿಲ್ಲೆ ರಾಜ್ಯದಲ್ಲಿ ಮಾದರಿಯಾದಂತಹ ಜಿಲ್ಲೆ ರಾಯಚೂರು ಜಿಲ್ಲೆ ಆಗ್ತದಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕೃಷಿ ಮೇಳ 2024 ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲೆ ರಾಯಚೂರು ಜಿಲ್ಲೆಯ ವಿವಿಧ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು, ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು, ವಿವಿಧ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದುಕೊಟ್ಟರು. ಈ ಕೃಷಿ ಮೇಳ 2024 ಉದ್ಘಾಟನೆ ಸಮಾರಂಭದ ಎರಡನೆಯ ದಿನದಂದು ವಿಶ್ವವಿದ್ಯಾಲಯದ ಆವರಣದಲ್ಲಿ 250 ಹೆಚ್ಚಿನ ಮಳಿಗೆಗಳನ್ನು, ಜಾನುವಾರು ಪ್ರದರ್ಶನಗಳನ್ನು, ಶ್ವಾನ ಪ್ರದರ್ಶನಗಳನ್ನು ಹಾಗೂ ಫಲಪುಷ್ಪ ಪ್ರದರ್ಶನ, ಮತ್ಸ್ಯ ಪ್ರದರ್ಶನ, ವಿವಿಧ ತಾಂತ್ರಿಕತೆಗಳನ್ನು ಅನಾವರಣ ಮಾಡಿದ್ದು ರಾಯಚೂರು ಜಿಲ್ಲೆಯ ಲಕ್ಷಾಂತರ ಜನರು ಈ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುಖ್ಯವಾಗಿ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳು, ಸಾರ್ವಜನಿಕರು, ಮಹಿಳೆಯರು ಈ ಕೃಷಿ ಮೇಳದ ಎರಡನೇ ದಿನದಂದು ರಾತ್ರಿಯವರೆಗೂ ಕೃಷಿ ತಾಂತ್ರಿಕತೆಗಳನ್ನು ತಿಳಿದು ಮಾಹಿತಿಯನ್ನು ಪಡ್ಕೊಂಡ್ರು. ಇದುವರೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಕೃಷಿ ಮೇಳ ಕಾರ್ಯಕ್ರಮದ ಎರಡನೇ ದಿನದ ಕಾರ್ಯಕ್ರಮಗಳ ಕುರಿತು ಭಾನುಲಿ ವರದಿಯನ್ನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೆ ಯುವರಾಜ್ ಅವರ ಧ್ವನಿಯಲ್ಲಿ ಇರುವ ಒಂದು ಜಾನಪದ ಗೀತೆಯನ್ನ. ಬೊಂಬೆ ಕೇಳಿ ಎಲ್ಲರ ಜಾಣೆ ಖುಷಿ.